ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂರು ದಿನಗಳ ನುಡಿ ಜಾತ್ರೆಗೆ ಕ್ಷಣಗಣನೆ ಆರಂಭ. ಸಮ್ಮೇಳನಾಧ್ಯಕ್ಷರಿಗೆ ಸಕ್ಕರೆ ನಾಡಿನಲ್ಲಿ ಅದ್ದೂರಿ ಸ್ವಾಗತ. ವಿಧಾನಸಭೆಯಲ್ಲಿ ಆರೋಗ್ಯ ಸಚಿವರ ರಾಜೀನಾಮೆಗೆ ಆಗ್ರಹ, ಪ್ರತಿಪಕ್ಷಗಳಿಂದ ಸಭಾತ್ಯಾಗ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ವಿಧಾನಸಭೆಯಲ್ಲಿ ಧ್ವನಿಮತದ ನಿರ್ಣಯ ಅಂಗೀಕಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ದ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆ ಪರಿಷತ್ನಲ್ಲಿ ಗದ್ದಲ, ಅನಿರ್ದಿಷ್ಟ ಅವಧಿಗೆ ಕಲಾಪ ಮುಂದೂಡಿಕೆ. ರಾಜ್ಯದಲ್ಲಿ ಉತ್ಪಾದನೆಯಾಗುವ ಜೇನುತುಪ್ಪಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಝೇಂಕಾರ ಹೆಸರಿನಲ್ಲಿ ಹೊಸ ಬ್ರ್ಯಾಂಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಚಂದ್ರಶೇಖರ ಗೌಡ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಲಿದ್ದಾರೆ ಸಂದರ್ಶನ. ನಂತರ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆಯ ಗಂಗಮ್ಮ ಹಾಗೂ ಸಂಘದಿಂದ ಸೋಬಾನೆ ಪದ ಇರುತ್ತದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಎದ್ದ ಕೂಡಲೇ ಹಾಗೂ ರಾತ್ರಿ ಊಟವಾದ ನಂತರ ಟೂತ್ಬ್ರಷ್ ಹಾಗೂ ಪೇಸ್ಟ್ನಿಂದ ಹಲ್ಲುಗಳನ್ನು ಕನಿಷ್ಠ 3-4 ನಿಮಿಷ ಉಜ್ಜಿ. ಹಲ್ಲುಗಳ ಸಂದುಗಳನ್ನು ಡೆಂಟಲ್ ಫ್ಲಾಸ್ ಬಳಸಿ ಶುಚಿಗೊಳಿಸಿ. ಟೂತ್ಬ್ರಷ್ಗಳನ್ನು 3 ತಿಂಗಳಿಗೊಮ್ಮೆ ಬದಲಾಯಿಸಿ. ಟೂತ್ಬ್ರಷ್ ಅನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬೇಡಿ. ಅತಿಯಾದ ಸಿಹಿ ಪದಾರ್ಥ, ಕಾರ್ಬೋನೇಟೆಡ್ ಪಾನೀಯಗಳಿಂದ ದೂರವಿರಿ. ಹಲ್ಲುಗಳ ಆರೋಗ್ಯ ಉತ್ತಮ ಬಾಯಿ ಆರೋಗ್ಯದ ಪ್ರತೀಕ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. भारत सरकार ने देश भर में 21वीं पशुधन गणना आरंभ कर दी है।

ಈ ಮಿಷಿನ್ಗಳು ಉಪಯೋಗಿಸೋದು ಸೂಕ್ತ ಸುಲಭ ಕೂಡ. ಒಂದ್ ಎಕರೆ ಎರಡು ಎಕರೆ ಅವರು ಮನೆಯಲ್ಲಿ ಅವರಿದ್ರೆ ಅವರೇ ಮಾಡಿಕೊಳ್ಳೋದು ಉತ್ತಮ, ಅವರಿಗೆ ಉಳಿತಾಯ ಆಗುತ್ತೆ. ದೊಡ್ಡ ಪ್ರಮಾಣದ ಈಗ ಎರಡಕ್ಕಿಂತ ಜಾಸ್ತಿ ಎಕರೆಗೆ ಇದ್ದಾಗ ಈ ತಾಂತ್ರಿಕತೆಗೆ ಹೋಗಿ ತಾಂತ್ರಿಕ ಉಪಕರಣಗಳನ್ನು ಬಳಸಿಕೊಂಡು ತಾಂತ್ರಿಕವಾಗಿ ತಮ್ಮ ಉಳಿತಾಯ ಮಾಡಬಹುದು. ಜಾಸ್ತಿ ಭೂಮಿಯನ್ನ ಕಡಿಮೆ ನೀವು ನಿರ್ವಹಣೆ ಮಾಡಬಹುದು. ಹೌದು ಹೌದು, ಅದರಿಂದ ಲಾಭ ಇದೆ, ಅದರಿಂದ ಲಾಭ ಇದೆ. ಈ ಮೆಕ್ಕೆಜೋಳ ಬೆಳೆಯೋದ್ರಿಂದ ಗೌಡರಿಗೆ ಲಾಭ ಆಗಿದೆ. ಲಾಭ ಆಗಿದೆ ಸರ್, ನಮಗೆ ಕೃಷಿ ವೆಚ್ಚ ಕಡಿಮೆ ಆಗುತ್ತೆ ಸರ್. ಹೌದು, ಕೃಷಿ ವೆಚ್ಚ ಕಡಿಮೆ ಆಗೋದ್ರಿಂದ ಇದೇ ನಾವು ವಾಣಿಜ್ಯ ಬೆಳೆಗಳು ನೋಡಿದ್ರೆ ಸುಮಾರು ನೀವು ಬಹಳ ಖರ್ಚು ಬರುತ್ತೆ. ಇವನ್ನು ಹತ್ತಿ ಆಗ್ಲಿ ಮೆಣಸಿನಕಾಯಿ ಆಗ್ಲಿ, ಒಂದ್ ನಮ್ಮ ನನ್ನ ಭಾಗದಲ್ಲಿ ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರೆ 120,000 ಖರ್ಚು ಮಾಡಂತ ನಿದರ್ಶನ. ಐದು ಎಕರೆ ಅಂದ್ರೆ ಎಕರೆಗೆ ಎಷ್ಟು ತೆಗಿತೀರಿ ಗೌಡ್ರೆ ಇದನ್ನ ಮೆಕ್ಕೆಜೋಳನ? ನನಗೆ ಹೇಳ್ತೀನಿ ಸರ್, ಈ ಸಲ ನಾನು 40 ಕ್ವಿಂಟಲ್ ನಿರೀಕ್ಷೆಯಲ್ಲಿ ಇದೆ. ನಿರೀಕ್ಷೆ 40 ಹೆಚ್ಚು, ಆದ್ರೂ ಅವರೇಜ್ ಆಗಿ 40 ಅಂತ ನನಗೆ ಭಯನೇ ಇಲ್ಲ. ಸಿಕ್ಕೇ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಇದೆಲ್ಲ ಮೇವು? ಮೇವು ಇದೆ ಸರ್. ನನ್ನ ಎಕರೆಗೆ ಅದೆಷ್ಟು ಬರ್ಬೋದು ಸರ್? ಅದು ಒಣ ಮೇವು ಆದ್ರೆ ಸುಮ್ಮನೆ ಒಂದು 2 ಟನ್ ಆಗುತ್ತೆ ಸರ್. ಒಂದು ಎಕರೆಗೆ ಮೇವಿಗೂ ಕೂಡ ಒಳ್ಳೆ ಬೆಲೆ ಇದೆ, ಒಳ್ಳೆ ಬೆಲೆ ಇದೆ. ಆಮೇಲೆ ಮೇವು ಮೆಕ್ಕೆಜೋಳದ ಮೇವು ಫಲವತ್ತತೆ ಪ್ರಾಣಿಗಳು ಇಷ್ಟಪಟ್ಟು ತಿಂತ ಒಂದು. ಆಮೇಲೆ ಇದು ನೆಲ್ಲುಲ್ಲು ನಮ್ಮ ಭತ್ತದ ಹುಲ್ಲಕ್ಕಿಂತ ಅದು ಗುಣಮಟ್ಟದಲ್ಲಿ ಶ್ರೇಷ್ಠ ಅಂತ ನನ್ನ ಭಾವನೆ. ಅದನ್ನೇ ಇಷ್ಟಪಟ್ಟು ತಿಂತಾವೆ ಎಲ್ಲ ಪಶುಗಳು. ಅದು ಅದೆಲ್ಲ ತಿಳ್ತವೆ. ಇದರಿಂದ ನಮ್ಗೆ ಮೆಕ್ಕೆಜೋಳದ ಹುಲ್ಲನ್ನು ರೈತರು ಯಥೇಚ್ಛವಾಗಿ ನಮ್ಮ ಭಾಗದಲ್ಲಿ ಏನ್ ಮಾಡ್ತಾರೆ, ಎರಡನೇ ಕ್ರಾಪ್ ಬೆಳಿಬೇಕಂತ ಸುಡ್ತಾರೆ. ಅದನ್ನ ಸುಡಬಾರದು, ಸುಡಬಾರದು ಸರ್ ಅದನ್ನ. ಅಂದ್ರೆ ಈಗ ಸುಟ್ರ ಹೊಲ ಫಲವತ್ತತೆ ಆಗ್ತದೆ ಅಂತ ಅವಳೊಂದು ಭಾವನೆ ಸಿಕ್ಕಿಂತ ಸರ್, ಅದು ಸುಡೋಬರ್ ಕಡೆ ಶೇಖರಣೆ ಮಾಡಿ ತಗ್ಗು ತೋಡಿ ಅದು ಹಾಕಿ ಅದನ್ನ ಕೊಳಿಸಿ ಗೊಬ್ಬರ ಮಾಡಬಹುದಲ್ಲ, ಮತ್ತೆ ಭೂಮಿಗೆ ಫಲವತ್ತತೆ ಆಗುತ್ತಲ್ಲ. ಹೌದು, ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಭೂಮಿಯಲ್ಲಿ, ಮತ್ತೆ ಹುಟ್ಟು ಬರ್ತಾವೆ ಭೂಮಿ. ಅದು ಭೂಮಿಗೆ ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಅಂದ್ರೆ ಫಲವತ್ತತೆ ಅಲ್ಲ ಭೂಮಿ. ಹೌದು, ಅದನ್ನ ನಾವ್ ಯಾಕೆ ನಾವು ಅದನ್ನ ಅಗ್ನಿಸ್ಪರ್ಶ ಮಾಡ್ಬೇಕು ಅದಕ್ಕೆ? ಅದು ತಪ್ಪಲ್ಲ, ಅದು ಮಾಡಬಾರ್ದಂತ ನನ್ನ ವಿನಂತಿ ಇದೆ. ಸೊ ಹಿಂಗ್ ಮಾಡ್ಬೇಕು. ಹೌದು, ಒಟ್ಟಾರೆ ಹೇಳ್ಬೇಕಂದ್ರೆ ತಮ್ದು ಮೆಕ್ಕೆಜೋಳ ಬೇಸಾಯದಲ್ಲಿ ತಮ್ಗೆ ಯಾವುದೇ ತರ ಒಂದು ಖುಷಿನೇ ಇದೆ? ಖುಷಿನೇ ಇದೆ ಸರ್, ಶ್ರಮ ಕಡಿಮೆ, ನಷ್ಟಂತೂ ಇಲ್ಲ, ಇಷ್ಟಂತೂ ಸತ್ಯ. ನೀವು ಉಳಿದ ಯಾವ್ಯಾವ ಬೆಳೆ ಬೆಳಿತೀರಿ ಸಂಕ್ಷಿಪ್ತವಾಗಿ ಹೇಳಿ ಸರ್? ನಾನು ಸೋನಾ ಮಸೂರಿ ನೆಲ್ಲು ಬೆಳಿತಿದ್ದೀನಿ. ಸೋನಾ ಮಸೂರಿ ಭತ್ತ ಬೆಳಿತೀರಿ? ಭತ್ತ ಬೆಳಿತಿದ್ದೀನಿ. ಎಕರೆ ಬೆಳಿತೀರಿ? ಅದು ಒಂದು 5 ಎಕರೆ ಇದೆ. ಆಮೇಲೆ ಮೆಣಸಿನಕಾಯಿ ಇದೆ, ಮೆಣಸಿನಕಾಯಿ ಬ್ಯಾಡಿಗೇನು ಇದೆ. ಆಮೇಲೆ 5/3 ಅಂತೂ ಇದೆ. ಗುಂಟೂರು ಬೆಳಿತೀವಿ, ಗುಂಟೂರು ಬೆಳಿತಿದ್ವಿ, ಬೇರೆ ಬೇರೆ ಬೆಳಿತಿದ್ವಿ. ಎಲ್ಲವೂ ಹಸಿ ಮೆಣಸಿನಕಾಯಿಗಿಲ್ಲ, ಎಲ್ಲ ಒಣ ಮೆಣಸಿನಕಾಯಿ. ಏನು ನಾವು ಬಿಡೋದು ಹಸಿ ಮೆಣಸಿನಕಾಯಿ ನಾವು ಮಾಡಲ್ಲ ನಾನು. ಮತ್ತೆ ನೀವು ಆಕಳು ಎಮ್ಮೆ ಎಷ್ಟು ಇಟ್ಟಿರಿ? ನಮ್ಮ ಆಕಳಿಗೂ ನನ್ನ ಹತ್ರ ಇಲ್ಲ ಸರ್, ಮೊದಲಿದ್ದು. ಯಾಕಂದ್ರೆ ನಾನು ಒಬ್ಬನೇ ಇರೋದು. ನಾನು ಒಬ್ಬನೇ ಇರೋದು. ಇದಕ್ಕೆ ನನ್ನ ಕಾರ್ಯಕ್ಷೇತ್ರಗಳು ಬೇರೆ, ಮೂಲ ಕಸುಬು ಒಕ್ಕಲುತನ ಜೊತೆಗೆ ಬೇರೆ ಬೇರೆ ಕಾರ್ಯ, ಸಮಾಜ ಕೆಲಸ ಅವೆಲ್ಲ ಮಾಡೋದ್ರಿಂದ ಸಂಘ ಸಂಸ್ಥೆಗಳು, ಕನ್ನಡ ಹೋರಾಟಗಳು, ರೈಲ್ವೆ ಒಂದು ಹೋರಾಟದಲ್ಲಿ ಭಾಗವಹಿಸೋದು, ಇವೆಲ್ಲ ಬಹಳ ನಿರಂತರವಾಗಿರೋದ್ರಿಂದ. ಆದ್ರೆ ನನ್ನ ಪ್ರಮುಖ ಕಾಯಕ ಕೃಷಿ. ಓಹೋ, ಇವೆಲ್ಲ ಮಧ್ಯನೂ ನನ್ನ ಕಾಯಕ ಕೃಷಿ. ತುಂಬಾ ಸಂತೋಷ ಚಂದ್ರಶೇಖರ್ ಗೌಡ ಅವರೇ, ಆಕಾಶವಾಣಿಗೆ ಬಂದು ತಮ್ಮ ಒಂದು ಕೃಷಿ ಅನುಭವ, ಪ್ರಗತಿಪರ ರೈತರಾಗಿ ತಾವು ಯಾವ್ಯಾವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟೆ. ಕೆಲವು ರೈತರಿರ್ತಾರೆ, ಉತ್ಸಾಹಿಗಳಿರ್ತಾರೆ, ಚಂದ್ರಶೇಖರ್ ಗೌಡ ಅವ್ರ ಜೊತೆಗೆ ನಾನು ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ತಿಳಿಸ್ಕೊಡ್ತೀನಿ ಸರ್, ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 9481710419. ಇನ್ನೊಮ್ಮೆ, ಮತ್ತೊಮ್ಮೆ 9481710419. ತುಂಬಾ ಸಂತೋಷ, ಇನ್ನೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಮತ್ತು ಎಲ್ಲ ಆಕಾಶವಾಣಿ ಕೃಷಿ ರಂಗದ ಕೇಳುಗರಿಗೂ ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ಪ್ರಗತಿಯ ಪರ ರೈತ ಚಂದ್ರಶೇಖರ ಗೌಡ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ. ಈಗ ಕೇಳೋಣ, ದೊಡ್ಡಬಳ್ಳಾಪುರ ತಾಲೂಕು ತೂಬುಗೆರೆಯ ಗಂಗಮ್ಮ ಹಾಗೂ ಸಂಘಟಕರಿಂದ ಸೋಬಾನೆ ಪದ. ತೆಂಗ ತೆಂಗಳಿಗೆ ಚಂದ ನಂಜನಗೋಡೆ, ತೆಂಗ ತೆಂಗಳಿಗೆ ಚಂದ ನಂಜನಗೋಡೆ, ಗಂಧ ತುಂಬೈತೆ ಗುಡೆಯಲ್ಲಿ, ಗಂಧ ತುಂಬೈತೆ ಗುಡೆಯಲ್ಲಿ, ನಂಜಂಡ ಹಪ್ಪ ನಲಗೋಡ ನಲಗೋಳ ಸ್ವಾಮಿ. ನಂಜುಂಡ ನೆಲಗೋಳ ತಿಂಗ ತಿಂಗಳಗೋ ಚಂದ ನಂಜನಗೋಡೆ ತಿಂಗ ತಿಂಗಳಗೋ ಚಂದ ನಂಜನಗೋಡೆ ಗಂಧ ತುಂಬೈತೆ ಗುಡಿಯಲ್ಲೆ ಗಂಧ ತುಂಬೈತೆ ಗುಡಿಯಲ್ಲೆ ನಂಜುಂಡ ಅಪ್ಪ ನಂಜುಂಡ ನೆನಗೋಳ ಸ್ವಾಮಿ ನಂಜುಂಡ ನನಗೋಳು ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದೋಳು ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರ ಬಂದವರೇ ದರ್ಶನಕ್ಕೆ ಭಕ್ತರು ಬಂದವರೇ ದರ್ಶನಕ್ಕೆ ನಂಜಂಡ ಹಾಲೆ ಬಂದೈತೆ ಹರಮಾನೆ ಆನೆ ಬಂದೈತೆ ಹರಮಾನೆ ಎದ್ದಾಳ ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದಾಳ ನಂಜಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರು ಬಂದವರೇ ದರ್ಶಿಣಿಗೆ ಭಕ್ತರು ಬಂದವರೇ ದರ್ಶಿಣಿಗೆ ನಂಜಂಡ ಆನೆ ನಂಜಂಡ ನನಗೋಳ ಸ್ವಾಮಿ ನಂಜಂಡ ನೆನಗೋಳ ತಿಂಗ ತಿಂಗಳಿಗೆ ಚಂದ ನಂಜನಗೋಡಿ ತಿಂಗ ತಿಂಗಳಿಗೆ ಚಂದ ನಂಜನಗೋಡಿ ಗಂಧ ತುಂಬೈತೆ ಹೊನೆಯಲ್ಲಿ ಗಂಧ ತುಂಬೈತೆ ಗೊಡೆಯಲ್ಲಿ ನಂಜುಂಡ ಅಪ್ಪ ನಂಜುಂಡ ನೆಲಗೋಳ ಸ್ವಾಮಿ ನಂಜುಂಡ ನೆಲಗೋಳ ತಿಂಗಳಗೋ ಚಂದ ನಂಜನಗೋಡೆ ತಿಂಗ ತಿಂಗಳಗೋ ಚಂದ ನಂಜನಗೋಡೆ ಗಂಧ ತುಂಬೈತೆ ಗುಡಿಯಲ್ಲಿ ಗಂಧ ತುಂಬೈತೆ ಗುಡಿಯಲ್ಲಿ ನಂಜುಂಡ ಅಪ್ಪ ನಂಜುಂಡ ನೆನಗೋಳ ಸ್ವಾಮಿ ನಂಜುಂಡ ನೆನಗೋಳ ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರ ಬಂದವರೇ ದರ್ಶನಕ್ಕೆ ಭಕ್ತರು ಬಂದವರೇ ದರ್ಶನಕ್ಕೆ ನಂಜುಂಡ ಹಾನೆ ಬಂದೈತೆ ಹರಮಾನೆ ಹಾನೆ ಬಂದೈತೆ ಹರಮಾನೆಗೆ ಎದ್ದಾಳ ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ ಎದ್ದಾಳ ನಂಜುಂಡ ಎಷ್ಟೊತ್ತು ಸುಖ ನಿದ್ರೆ ಭಕ್ತರು ಬಂದವರೇ ದರ್ಶಿಣಿಗೆ ಭಕ್ತರು ಬಂದವರೇ ದರ್ಶನಿಗೆ ನಂಜುಂಡ ಹಾನೆ ಬಂದೈತೆ ಹರಮಾನಿಗೆ ಹಾನೆ ಬಂದೈತೆ ಹರಮಾನಿಗೆ ಎಲೆಗಾಡೆ ಎಲೆ ತೋಟ ಬಲಗಾಡೆ ಬಲೆ ತೋಟ ಎಲೆಗಾಡೆ ಎಲೆ ತೋಟ ಬಲಗಾಡೆ ಬಲೆ ತೋಟ ನಟ ನಡವ ಮಲತೇಗ ನಟ ನಡವ ಮಲತೇಗ ನಂಜುಂಡ ಅಪ್ಪ ನಂಜುಂಡ ನೆಲಗೋಳ ಸ್ವಾಮಿ ನಂಜುಂಡ ನೆಲಗೋಳ ಎಡಗಾಡೆ ಎಲೆ ತೋಟ ಬಲಗಾಡೆ ಬಲೆ ತೋಟ ಎಡಗಾಡೆ ಎಲೆ ತೋಟ ಬಲಗಾಡೆ ಬಲೆ ತೋಟ ನಟ ನಡಿವೆ ಮಲತೇರ ನಟ ನಡಿವೆ ಮಲತೇರೋ ನಂಜುಂಡ ಅಪ್ಪ ನಂಜುಂಡ ನೆನಗೋಳ ಸ್ವಾಮಿ ನಂಜುಂಡ ನೆನಗೋಳ ನಂಜುಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯೆಲ್ಲ ನಂಜುಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯೆಲ್ಲ ಹೂವಾದವನ ಬೆಳೆದಾರೋ ಹೂವಾದವನವೇ ಬೆಳೆದಾರೋ ನಂಜುಂಡ ಅಪ್ಪ ನೆಲಗೋಡ ನೆಲಗೋಳ ಸ್ವಾಮಿ ನಂಜುಂಡ ನೆಲಗೋಳ ನಂಜುಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯಿಲ್ಲ ನಂಜುಂಡನ ಗೊಡ ಮುಂದೆ ಮಳೆಯೆಲ್ಲ ಬೆಳೆಯಿಲ್ಲ ಹೂವ ದೊಣವೇ ಬೆಳೆದಾರ ಹೂವ ದೊಣವೇ ಬೆಳೆದಾರ ನಂಜುಂಡ ಅಪ್ಪ ನಂಜುಂಡ ನೆನಗೋಳ ಸ್ವಾಮಿ ನಂಜುಂಡ ನೆನಗೋಳ ನಂಜುಂಡನ ಗೊಡೆ ಮುಂದೆ ಬಿಲ ಪಾತ್ರೆ ಮರವುಟ್ಟೆ ನಂಜುಂಡನ ಗೊಡೆ ಮುಂದೆ ಬಿಲ ಪಾತ್ರೆ ಮರವುಟ್ಟೆ ಬಿಲ ಪಾತ್ರ ಮರ ಹದರಾದ ಬಿಲ ಪಾತ್ರೆ ಮರ ಹದರಾವೋ ನಂಜಂಡ ಅಪ್ಪ ನೆಲಗೋಡ ನೆಲಗೋಳೋ ಸ್ವಾಮಿ ನಂಜಂಡ ನೆಲಗೋಳೋ ನನಗೊಡ ಮುಂದೆ ಬಲಪಾತ್ರೆ ಮರಗೋಟೆ ನಂಜಂಡನಗೊಡ ಮುಂದೆ ಬಲಪಾತ್ರೆ ಮರಗೋಟೆ ಬಲಪಾತ್ರೆ ಹೂವ ಹರಿಳವ ಬಲಪಾತ್ರೆ ಹೂವ ಹರಿಳವ ನಂಜಂಡ ಅಪ್ಪ ನಂಜಂಡ ನೆನಗೋಳ ಸ್ವಾಮಿ ನಂಜುಂಡ ನೆನಗೋಳ ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ ಗಂಧ ತುಂಬೈತೆ ಗುಡಿಯಲ್ಲಿ ಗಂಧ ತುಂಬೈತೆ ಗುಡಿಯಲ್ಲಿ ನಂಜುಂಡ ನಂಜುಂಡ ನೆನಗೋಳ ಸ್ವಾಮಿ ನಂಜುಂಡ ನೆನಗೋಳ ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ ತಿಂಗ ತಿಂಗಳಿಗೆ ಚಂದ ನಂಜನಗೋಡೆ ಗಂಧ ತುಂಬೈತೆ ಗುಡಿಯಲ್ಲಿ ಗಂಧ ತುಂಬೈತೆ ಗುಡಿಯಲ್ಲಿ ನಂಜುಂಡ ಅಪ್ಪ ನೆಲಗೋಡ ನೆಲಗೋಳ ಸ್ವಾಮಿ ನಂಜುಂಡ ನೆಲಗೋಳ